ಮಾಡೋ ಅರಿವಿ ಹಚ್ಚಿ ಒಗದಂಗ ಸೋಪ ಜ್ಞಾನದ ಬೋಧ ಮಾಡಿ ಧರ್ಮದ ದಾರಿ ತಿಳಿಸೋ ಮಾಡೋ ಇದೊಮ್ಮೆ ಹೆಲ್ಪ ಮಾಡೋ ಅರಿವಿ ಹಚ್ಚಿ ಒಗದಂಗ ಸೋಪ ಜ್ಞಾನದ ಬೋಧ ಮಾಡಿ ಧರ್ಮದ ದಾರಿ ತಿಳಿಸೋ ಮಾಡೋ ಇದೊಮ್ಮೆ ಹೆಲ್ಪ ಶಿವನಪ್ಪ